ಸಂಗಿಸಿದಂಥ ಭಾವಜನಯ್ಯನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ನವನೀತ ಚೋರನೆ ಬಾರೋ ಪೂತನಿಯ ಮೊಲೆಯುಂಡ ನವನೀತ ಚೋರನೆ ಬಾರೋ ಗೀತ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ಗೀತ ರಾವಣನ ಸಂಹರಿಸಿದ ಸೀತಾನಾಯಕ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಫುಲ್ಲನಾಭನೇ ಬಾರೋ ಬಿಲ್ಲ ಮುರಿದು ಮಲ್ಲರ ಗೇತ ಫುಲ್ಲನಾಭನೇ ಬಾರೋ ಬೊಲ್ಲ ತೇರೊಡನೆ ನಲಿವಾ ಚೆಲುವ ಮೂರುತಿ ಬಾರೋ ಬೊಲ್ಲ ತೇರೊಡನೆ ನಲಿವಾ ಚೆಲುವ ಮೂರುತಿ ಬಾರೋ ವೇಣುನಾದನೇ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಇಂದಿರ ರಮಣನೆ ಬಾರೋ ಮಂದರಗಿರಿ ಎತ್ತಿದಂಥ ಇಂದಿರ ರಮಣನೆ ಬಾರೋ ಕುಂದದೆ ಗೋವುಗಳ ಕಾಯ ಪುಂಡರಿಕಾಕ್ಷನೆ ಬಾರೋ ಕುಂದದೆ ಗೋವುಗಳ ಕಾಯ ಪುಂಡರಿಕಾಕ್ಷನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಬಾರೋ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ ಹೋಗುವ ಪಾರಿಜನಾಭನೆ ಬಾರೋ ನಾರಿಯರ ಮನೆಗೆ ಹೋಗುವ ಪಾರಿಜನಾಭನೆ ಬಾರೋ ಹಿರೇಳು ಭುವನವ ಕಾಯುವ ಮಾರನಯ್ಯನೇ ಬಾರೋ ಹಿರೇಳು ಭುವನವ ಕಾಯುವ ಮಾರನಯ್ಯನೇ ಬಾರೋ ಬಾರೋ ಬಾರೋ ವೇಣುನಾದನೆ ಬಾರೋ ವೆಂಕಟರಮಣನೆ ಬಾರೋ ವೇಣುನಾದ ಬಾರೋ ವೆಂಕಟರಮಣನೆ ಬಾರೋ